ಬಂದಿರೋಂಥದ್ದು. ಹಾಗಾಗಿ ಈ ಕಾಲುಬಾಯಿ ರೋಗ ಅಂತ ಅಂದ್ರೆ ಏನು, ಯಾಕೆ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ, ಇದು ಬಾರದ ಹಾಗೆ ನಾವು ಹೇಗೆ ಸಂರಕ್ಷಣೆಯನ್ನ ಪಡೆಯಬಹುದು ಅಂತಕ್ಕಂಥ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ವಿ ಟಿ ಶಿಲ್ಪಾ ಅವರು ನಮ್ಮೊಂದಿಗೆ ಇದ್ದಾರೆ. ಶಿಲ್ಪಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಲುಬಾಯಿ ರೋಗ ಅಂತ ಅಂದ್ರೆ ಏನು, ಇದು ಹೇಗೆ ಬರುತ್ತೆ? ಕಾಲುಬಾಯಿ ರೋಗ ಅಥವಾ FMD ಅಂತ ಏನು ಹೇಳ್ತೀವಿ, ಅದು ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ. ಇದು ಒಂದು ಅತಿಯಾದ ಸಾಂಕ್ರಾಮಿಕ ವೈರಾಣುವಿಂದ ಬರುವಂತ ಕಾಯಿಲೆಯಾಗಿದೆ. ಇದು ಯಾವ ವೈರಾಣು ಅಂತ ಅನ್ಕೊಂಡ್ರೆ ಅದು ಪಿಕೋನಾ ವೈರಸ್ ಫ್ಯಾಮಿಲಿಯಲ್ಲಿ ಬರುವಂತ ಒಂದು ಆಪ್ಟಸ್ ವೈರಸ್ ಅಂತ ಹೇಳ್ತಾರೆ. ಈಗ ಹೆಂಗೆ ಕೊರೋನಾ ವೈರಸ್ ಅಂತ ಹೇಳ್ತೀವಿ ಅದೇ ರೀತಿ ಇದು ಆಪ್ಟಸ್ ವೈರಸ್ ಅಂತ ಒಂದು ವೈರಾಣು ಇದೆ, ಅದು ಈ ಕಾಯಿಲೆಗೆ ಕಾರಣವಾಗುತ್ತೆ. ಈ ವೈರಸ್ ಒಂದು ಸ್ಪೆಸಿಫಿಕ್ ಇಂಪಾರ್ಟೆನ್ಸ್ ಏನು ಅಂದ್ರೆ ಇದು ಬರೀ ಎಪಿಥಿಲೋಟ್ರೋಫಿಕ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲೆಲ್ಲಿ ಎಪಿಥಿಲಿಯಂ ಇರುತ್ತೆ, ಈಗ ಬಾಯಲ್ಲಿ ತಗೋಬಹುದು ಇಲ್ಲ ಕಾಲಲ್ಲಿ ತಗೋಬಹುದು, ಅಂತದಲ್ಲಿ ಎಲ್ಲಿ ಸೆನ್ಸಿಟಿವ್ ಎಪಿಥಿಲಿಯಂ ಇರುತ್ತೆ ಅಲ್ಲಿ ಈ ವೈರಾಣು ಹೋಗ್ಬಿಟ್ಟು ಅಲ್ಲೇ ವೃದ್ಧಿಸುತ್ತೆ. ಅಂದ್ರೆ ಅಲ್ಲಿ ಗಾಯ ಆಗಿರ್ಬೇಕು, ಅದು ಒಳಗಡೆ ಹೋಗ್ಬೇಕು, ಅಲ್ಲಿ ವೃದ್ಧಿಸ್ಬಿಟ್ಟು ಅಲ್ಲಿ ನೀರ್ಗುಳ್ಳೆ ತರ ಮಾಡ್ಬಿಟ್ಟು ಕಾಯಿಲೆ ಉಂಟು ಮಾಡುತ್ತೆ. ಸೊ ಅಂದ್ರೆ ಎಪಿಥಿಲೋಟ್ರೋಪಿಕ್ ಅಂತ ಹೇಳ್ತೀವಿ ಮೇಜರ್ ಆಗಿ. ಅದಕ್ಕೆ ಫುಟ್ ಅಂಡ್ ಮೌತ್ ಅಂತಾನು ಹೇಳ್ತೀವಿ. ಅಂದ್ರೆ ಇದು ಮೇಜರ್ ಆಗಿ ಇರೋ ಚಿಹ್ನೆಗಳು, ರೋಗ ಲಕ್ಷಣಗಳು ಎಲ್ಲಿರುತ್ತೆ ಅಂದ್ರೆ ಬಾಯಲ್ಲಿ ಅಥವಾ ಕಾಲಿನಲ್ಲಿ ಅಥವಾ ಗೊರಸಲಲ್ಲಿ. ಈ ಕಾಲುಬಾಯಿ ರೋಗ ಅನ್ನುವಂಥದ್ದು ಯಾವ ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ? ಮುಖ್ಯವಾಗಿ ಎಲ್ಲಾ ದ್ವಿಗೊರಸಿ ಅಂದ್ರೆ ಈವನ್ ಟೋಡ್ ಅಂತ ಹೇಳ್ತೀವಿ ಅಂತ ಪ್ರಾಣಿಗಳಲ್ಲಿ, ಅಥವಾ ಸೀಳಿದ ಗೊರಸುಳ್ಳ ಪ್ರಾಣಿ ಅಂದ್ರೆ ದ್ವಿಗೊರಸಿ ಅಥವಾ ಸೀಳಿದ ಗೊರಸುಳ್ಳ ಪ್ರಾಣಿಗಳಲ್ಲಿ, ಅದು ಸಾಕು ಪ್ರಾಣಿ ಆದ್ರೂ ಆಗಿರ್ಬೋದು ಅಥವಾ ಕಾಡು ಪ್ರಾಣಿಗಳಾದ್ರೂ ಆಗಿರ್ಬೋದು, ಇವೆರಡರಲ್ಲಿ ಬರುತ್ತೆ. ಈಗ ಸಾಕು ಪ್ರಾಣಿಗಳನ್ನ ನಾವು ತಗೊಂಡ್ರೆ ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ ಇದುಗಳಲ್ಲಿ ಬರುತ್ತೆ. ಈ ಕಾಡು ಪ್ರಾಣಿಗಳಲ್ಲೂ FMD ಬರುತ್ತೆ. ಅದು ಯಾವ ಪ್ರಾಣಿಗಳು ಅಂತ ಅಂದ್ರೆ ಜಿಂಕೆ, ಕಾಡೆಮ್ಮೆ, ಆನೆ, ಇವನ್ ಜಿರಾಫೆಗಳು ಇದರಲ್ಲೂ ಕೂಡ ಬರುತ್ತೆ. ಅಂದ್ರೆ ಸಾಕು ಪ್ರಾಣಿಗಳು ಅಷ್ಟೇ ಅಲ್ಲದೆ ಕಾಡು ಪ್ರಾಣಿಗಳಲ್ಲೂ ಕೂಡ ಈ ಕಾಯಿಲೆ ಬರುತ್ತೆ. ಈ ಕಾಲುಬಾಯಿ ರೋಗದಲ್ಲಿ ಏನಾದರೂ ಬೇರೆ ಬೇರೆ ತರಹದ ವಿಧಗಳು ಇದ್ದಾವ? ಕಾಲುಬಾಯಿ ಜ್ವರ ಉಂಟು ಮಾಡುವ ಆಪ್ತಸ್ ವೈರಾಣುನ ಮುಖ್ಯವಾಗಿ 7 ವಿಧವಾಗಿ ವಿಂಗಡಿಸಿದ್ದಾರೆ. ಈಗ ನಿಮ್ ಕೊರೋನಾ ಬಗ್ಗೆನೆ ಗೊತ್ತಿರುತ್ತೆ ಅನ್ಸುತ್ತೆ, ಈಗೆಲ್ಲ ಹೇಳ್ತಿದ್ವಲ್ಲ ಡೆಲ್ಟಾ, ಒಮಿಕ್ರಾನ್, ಗಾಮಾ ಅಂತ ಸ್ಟ್ರೈನ್ಸ್ ಗಳು ಹೇಳಿದ್ವಲ್ಲ, ಅದೇ ರೀತಿ FMD ಕಾಯಿಲೆಗಳಲ್ಲಿ ಬರೋ ವೈರಾಣು ಆಪ್ತಸ್ ವೈರಸ್ನು ಕೂಡ 7 ವಿಧವಾಗಿ ವಿಂಗಡಿಸಿದ್ದಾರೆ. ಅಂದ್ರೆ 7 ಪ್ರಿನ್ಸಿಪಲ್ ಆಂಟಿಜೆನಿಕ್ ಟೈಪ್ಸ್ ಅಂತ ಹೇಳ್ತೀವಿ. ಅದು ಯಾವ್ದಪ್ಪ ಅಂದ್ರೆ ಓ ಅಂತ ಹೇಳ್ತಾರೆ, ಎ, ಸಿ ಮತ್ತೆ ಏಷ್ಯಾ 1, ಇವು ಮುಖ್ಯವಾಗಿ 4. ಅದು ಬಿಟ್ರೆ ನಮ್ ಭಾರತದಲ್ಲಿ ಬರೋದು, ಅದು ಬಿಟ್ರೆ SAT-1 ಅಂತ ಹೇಳ್ತಾರೆ, SAT-2, SAT-3, ಅಂದ್ರೆ ಟೋಟಲಿ 7 ಬರುತ್ತೆ. ಆಮೇಲೆ ಇದು ಯಾಕೆ ಇಂಪಾರ್ಟೆಂಟ್ ನಮ್ಗೆ ಅಂತ ಅಂದ್ರೆ, ಈಗ ರೋಗ ಚಿಹ್ನೆಗಳು ಓ ಇಂದ ಬಂದಿರಲಿ, ಹಸುಗೆ ಅಥವಾ ಎ ಸ್ಟ್ರೈನ್ ಇಂದ ಬಂದಿರಲಿ, ಎಂತ ಸ್ಟ್ರೈನ್ ಬಂದ್ರು ರೋಗ ಚಿಹ್ನೆಗಳು ಏನ್ ಹೇಳ್ತೀವಿ ಅದೆಲ್ಲ ಸೇಮ್ ಇರುತ್ತೆ, ಅಂದ್ರೆ ಚೇಂಜ್ ಇರಲ್ಲ. ಆದ್ರೆ ಇದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅನ್ನೋದು ಏನಂದ್ರೆ, ಈಗ ಒಂದು ಹಸು ಓ ಇಂದ ಸ್ಟ್ರೈನ್ ಇಂದ ಇನ್ಫೆಕ್ಷನ್ ಆಗಿದೆ ಅನ್ಕೊಳ್ಳಿ, ಅದಕ್ಕೆ ಇನ್ಫೆಕ್ಷನ್ ಬಳಲ್ಲಿ ಇಂಪ್ರೂವ್ ಆಗಿ ಎಲ್ಲ ರಿಕವರ್ ಆಗುತ್ತೆ. ಅದಾದ್ಮೇಲೆ ಅದೇ ಸಮಯದಲ್ಲಿ ಇನ್ನೊಂದು ಬೇರೆ ಏನಾದ್ರೂ ಸಿ ಬಂತು ಅಂದ್ರೆ ಪುನಃ ಇನ್ಫೆಕ್ಷನ್ ಆಗುತ್ತೆ. ಅಂದ್ರೆ ಕ್ರಾಸ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಈಗ ಒಂದು ಸ್ಟ್ರೈನ್ ಇಂದ ಬಂದ್ಮೇಲೆ ಅದು ಗುಣಮುಖವಾದಾಗ ಆಂಟಿಬಾಡಿ ಪ್ರೊಡಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟ್ರೈನ್ ಬಂದ್ರೆ ಆ ಆಂಟಿಬಾಡಿ ಈ ಸಿ ಸ್ಟ್ರೈನ್ ಗೆ ಎಫೆಕ್ಟ್ ಮಾಡಲ್ಲ, ಅಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಇದು ಭಾರತದಲ್ಲಿ ಯಾವ್ದು ಮುಖ್ಯವಾಗಿ ಸ್ಟ್ರೈನ್ ಇದೆ ಅಂತ ಕಂಡುಹಿಡಿದಿದ್ದಾರೆ. ಮುಖ್ಯವಾಗಿ 4 ಸ್ಟ್ರೈನ್ ಹೇಳ್ತಾರೆ ಭಾರತದ ದೇಶದಲ್ಲಿ, ಟೈಪ್ ಓ, ಟೈಪ್ ಎ, ಟೈಪ್ ಸಿ ಮತ್ತೆ ಏಷ್ಯಾ 1 ಅಂತ. ಅದರಲ್ಲೂ ಜಾನುವಾರುಗಳಲ್ಲಿ ತಗೊಂಡಾಗ ಈಗ ಮುಖ್ಯವಾಗಿ ಟೈಪ್ ಓ ಬರುತ್ತೆ ಫಸ್ಟ್, ಅದು ಬಿಟ್ರೆ ಏಷ್ಯಾ 1 ಮತ್ತೆ ಎ. ಇದು ಯಾಕೆ ಮುಖ್ಯವಾಗುತ್ತೆ ಅಂದ್ರೆ, ಈಗ ನಾವು ವ್ಯಾಕ್ಸಿನ್ ಮಾಡಬೇಕು ಅಂದ್ರೆ ದೇಶದಲ್ಲಿರೋ ಅಂತ ಸ್ಟ್ರೈನ್ ಗೆ ನಾವು ವ್ಯಾಕ್ಸಿನ್ ಮಾಡಬೇಕು. ಸೊ ಅದಕ್ಕೆ ಈಗ ವ್ಯಾಕ್ಸಿನ್ ಅಲ್ಲಿ ಯಾವ್ದು ಮುಖ್ಯವಾಗಿ ಬರುತ್ತೆ ಅಂತ ತಿಳ್ಕೊಂಡು ಆ ಸ್ಟ್ರೈನ್ಸ್ ನ ಯೂಸ್ ಮಾಡ್ತಿದ್ದಾರೆ. ಎಲ್ಲರಿಗೂ FMD ಕಾಯಿಲೆ ಬಗ್ಗೆ ಗೊತ್ತು. ಈಗ ಯೂಶಲಿ ಸಾಯೋದಿಲ್ಲ ಜಾಸ್ತಿ ಪ್ರಾಣಿಗಳು, ಅಡಲ್ಟ್ ಕ್ಯಾಟಲ್ ಅಂತ ವಯಸ್ಕ ಜಾನುವಾರುಗಳು ಸಾಯೋದಿಲ್ಲ ಇದರಿಂದ. ಆದ್ರೂ ಸಾಯೋದಿಲ್ಲ ಅಂತ ಬಿಟ್ರು ತುಂಬಾ ಸತಿ ಬರ್ತಾ ಇದೆ, ಒಂದೂರಲ್ಲಿ ತುಂಬಾ ಸಿವಿಯರ್ ಫಾರ್ಮ್ ಆಗಿ ಬರ್ತಿದೆ ಅಂತ ಅಂದಾಗ ಅದನ್ನ ಕಲೆಕ್ಟ್ ಮಾಡಿ ಯಾವ ಸ್ಟ್ರೈನ್ ಅಂತ ಕಂಡಿಡ್ಕೊಳ್ಳೋದು ಒಳ್ಳೇದು. ಅಂದ್ರೆ ಈಗ ಮೇಜರ್ ಆಗಿ ನಮ್ ಸ್ಟ್ರೈನ್ ಚೇಂಜಸ್ ಆದಾಗ ಕಂಡಿಡಿಬಹುದು. ಸೊ 7 ವಿಧವಾಗಿ ಬರುತ್ತೆ, ಅದರಲ್ಲಿ 4 ಮುಖ್ಯವಾಗಿ ನಮ್ ದೇಶದಲ್ಲಿ ಇದೆ. ಬೇರೆ ಬೇರೆ ಸ್ಟ್ರೈನ್ ಗಳಿಗೂ ಕೂಡ ಬೇರೆ ತರದ ವ್ಯಾಕ್ಸಿನ್ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಈಗ ಭಾರತದಲ್ಲಿ ನಮ್ಮಲ್ಲಿ ಯಾವ್ದಿದೆ ಅಂತ ಬೇಸಿಸ್ ಮೇಲೆ 3 ಸ್ಟ್ರೈನ್ ವ್ಯಾಕ್ಸಿನ್ ಯೂಸ್ ಮಾಡ್ತಾ ಇದಾರೆ. ಸೊ ಇನ್ ಕೇಸ್ ಮುಂದೆ ಏನಾದ್ರೂ ಚೇಂಜ್ ಆದ್ರೆ ಪುನಃ ಚೇಂಜ್ ಮಾಡಬೇಕಾಗುತ್ತೆ. ಅದನ್ನ ವಿಜ್ಞಾನಿಗಳು ಕಂಡಿಡಿದು ಮಾಡ್ತಾರೆ. ಹೇಗೆ ಹರಡುತ್ತೆ ಈ ರೋಗ? ಇದು ಒಂದು ಅತ್ಯಂತ ಸಾಂಕ್ರಾಮಿಕ ಮತ್ತೆ ತುಂಬಾ ಫಾಸ್ಟ್ ಆಗಿ ಹೈಲಿ ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳ್ತೀವಿ. ಈಗ ಕೊರೋನಾ ಹೆಂಗೆ ಗಾಳಿಲಿ ಹರಡುತ್ತಲ್ಲ, ಅದೇ ತರ ಈ FMD ವೈರಸ್ ಕೂಡ ಗಾಳಿ, ನೀರು ಅಥವಾ ಆಹಾರದ ಮೂಲಕ ಹರಡಬಲ್ಲದು. ಈ ಗಾಳಿ, ನೀರು, ಆಹಾರ ತಗೊಂಡ್ರೆ ಅದರಲ್ಲಿ ಮೇಜರ್ ಪ್ರಮುಖವಾಗಿ ಗಾಳಿಲಿ ಹರಡುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಗಾಳಿಲಿ ಹರಡುತ್ತಿದೆ ಅಂತ ಅಂದ್ರೆ ಎಷ್ಟು ತೀವ್ರವಾಗಿ ಇದು ಹರಡುತ್ತೆ ಅಂತ. ಆಮೇಲೆ ಅದಲ್ದೇನೆ ಜಾನುವಾರು ಉತ್ಪನ್ನಗಳಾದ ಹಾಲು, ಉಣ್ಣೆ, ಸಗಣಿ ಇದರಲ್ಲೂ ಏನಾದ್ರು ವೈರಸ್ಗಳು ಇದ್ರೆ ಆ ವೈರಸ್ ಬೇರೆ ಅನಿಮಲ್ ಕಾಂಟ್ಯಾಕ್ಟ್ ಬಂದ್ರೆ ಅದರಲ್ಲೂ ಹರಡುತ್ತದೆ. ಅದಲ್ಲದೆ ಸೋಂಕಿತ ಪ್ರಾಣಿಗಳು ಮತ್ತು ಅವುಗಳ ಉತ್ಪನ್ನಗಳಿಂದ ಹರಡುವುದಲ್ಲದೆ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಅಂತ ಹೇಳ್ತೀವಿ, ಅಂದ್ರೆ ಮಾನವ ಮತ್ತು ಪ್ರಾಣಿಗಳ ಚಲನೆಯಿಂದ, ಇವನ್ ವೆಹಿಕಲ್ ಮೂವ್ಮೆಂಟ್ ಇಂದ. ಈಗ ಒಂದು ಇನ್ಫೆಕ್ಟೆಡ್ ಫಾರ್ಮ್ಗೆ ಫೀಡ್ ತಂದ್ರು ಅನ್ಕೊಳ್ಳಿ, ಅದೋ ವೆಹಿಕಲ್ ಅಲ್ಲಿ ಅದು ಅಲ್ಲಿ ಇಡ್ತಾರೆ, ಅಲ್ಲಿ ಇನ್ ಕೇಸ್ ವೈರಸ್ ಇರೋ ಏರಿಯಾದಲ್ಲಿ ಮೂವ್ ಆಗಿರುತ್ತೆ ಅನ್ಕೊಳ್ಳಿ ವೆಹಿಕಲ್, ಅದು ಟೈರ್ ಮೇಲೋ ಇಲ್ಲ ಎಲ್ಲಾದ್ರೂ ಗಾಳಿ ಬರುತ್ತಲ್ವಾ, ಸೊ ಅಲ್ಲಿರುತ್ತೆ. ಸೊ ನೆಕ್ಸ್ಟ್ ಇದೇ ಸೇಮ್ ವೆಹಿಕಲ್ ಪುನಃ ಇನ್ನೊಂದು ಯಾವ್ದೋ ಒಂದು ಇದಕ್ಕೆ ಹೋಗ್ತಾರೆ ಅನ್ಕೊಳ್ಳಿ ಫಾರ್ಮ್ಗೆ, ಅಲ್ಲೂ ಏನು ಫೀಡ್ ಕೊಡೋದಕ್ಕೆ ಕೊಡಬೇಕಾದ್ರೆ ಇವಾಗ ಆ ಪರ್ಸನ್ ಇದ್ರಲ್ಲ, ಪರ್ಸನ್ ಮೇಲೆ ಇರ್ಬೋದು, ಅವ್ನ ಬೂಟಲ್ಲಿ ಇರ್ಬೋದು, ಇಲ್ಲ ಚೀಲದ ಮೇಲೆ ಇರ್ಬೋದು, ಎಲ್ಲಾದ್ರೂ ಇರ್ಬೋದು. ಈ ರೀತಿಯಿಂದ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಗಾಳಿಲ ಹರಡೋದಲ್ದೇನೆ ನಾವು ಒಂದು ಮೆಕ್ಯಾನಿಕಲ್ ಆಗಿ, ನಾವು ಮನುಷ್ಯರು ಬೇರೆ ಪ್ರಾಣಿಗಳು, ಅದರಿಂದ ಹರಡುತ್ತೆ ತುಂಬಾ. ಈಗ ಒಂದ್ ಏರಿಯಾದಲ್ಲಿ ಈಗ ಒಂದ್ಸತಿ ಔಟ್ಬ್ರೇಕ್ ಆದಾಗ ಸುತ್ತಮುತ್ತ ಇಲ್ವೇ ಇಲ್ಲ ಅಂತ ಅನ್ಕೊಳ್ತಾರೆ, ಆದ್ರೂ ಕಾಯಿಲೆ ಬಂದಿರತ್ತೆ. ಏನ್ ಕಾರಣ ಇರತ್ತೆ ಅಂದ್ರೆ, ಇವಾಗ ವಲಸೆ ಹಕ್ಕಿಗಳು ಇರ್ತಾವಲ್ಲ, ಅದು ಒಂದೇನಾದ್ರೂ ಇನ್ಫೆಕ್ಟೆಡ್ ಏರಿಯಾ ಇಂದ ಬಂದ್ರೆ ಅದಕ್ಕೇನ್ ಕಾಯಿಲೆ ಬರಲ್ಲ, ಬಟ್ ಅದು ಕ್ಯಾರಿಯರ್ ಮೆಕ್ಯಾನಿಕಲ್ ಆಗಿ ಕ್ಯಾರಿ ಮಾಡಬಹುದು, ಬರ್ಬೋದು. ಸೊ ಅದಕ್ಕೆ ಒಂದ್ಸತಿ ಏನ್ ಹೇಳ್ತಾರೆ, ಎಲ್ಲೂ ಅಕ್ಕಪಕ್ಕ ಬಂದಿಲ್ಲ ಅಂದ್ರೆ ಫಸ್ಟ್ ಬಂದಿರತ್ತೆ ಅಂತ ಹೇಳ್ತಾರೆ, ಅದು ಎಲ್ಲೋ ಒಂದ್ ದೂರದಲ್ಲಿ ಇರ್ಬೋದು, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಅಕ್ಕಪಕ್ಕ ಫಾರ್ಮ್ ಅಲ್ಲಿ ಇಲ್ಲದೆ ಇರ್ಬೋದು, ಪಕ್ಕ ದೂರ ಇರ್ಬೋದು. ಸೊ ಅದ ಒಂದ್ ಕಾರಣ ಇರುತ್ತೆ. ಸೊ ಮೆಕ್ಯಾನಿಕಲಿ ಟ್ರಾನ್ಸ್ಫರ್ ಆಗೋದ್ರಿಂದ ಅದು ಒಂದು, ಮತ್ತೆ ಗಾಳಿ ಅಂತ ಹೇಳಿದ್ನಲ್ವಾ, ಗಾಳಿ ಪ್ರಮುಖವಾಗಿ ಕಾರಣ ಆಗಿರೋದ್ರಿಂದ ಬೇಗನೆ ಆಡೋ ಸಾಧ್ಯತೆ ಇರುತ್ತೆ. ಅದ್ ಅಲ್ದೇನೆ ಈಗ ಒಂದು ಪ್ರಾಣಿ ರೋಗಕ್ಕೆ ತುತ್ತಾದಾಗ ಅದು ಹುಷಾರಾಗುತ್ತೆ, ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನೆಕ್ಸ್ಟ್ ಹುಷಾರಾಗ್ತವೆ, ಹುಷಾರಾದ್ರೂ ನಾರ್ಮಲ್ ಬರೋದೇ ಇಲ್ಲ ಅಂತ ಅನ್ಕೊಂಡು ಅಟ್ ಲೀಸ್ಟ್ ಓಕೆ ಆರೋಗ್ಯ ಸುಧಾರಿಸುತ್ತೆ. ಆದ್ರೂ ಆ ಸುಧಾರಿಸಿದ್ರು ಆ ಹಸು ತನ್ನ ಗಂಜಲದಲ್ಲಿ ಇದರಲ್ಲಿ ಎಲ್ಲ ವೈರಾಣುನ ತಿಂಗ್ಳಾನುಗಟ್ಲೆ ಹೊರ ಆಗ್ತಿರುತ್ತೆ. ಆ ಟೈಮಲ್ಲಿ ಇನ್ಯಾವುದೋ ಹೊಸ ಸಸ್ಟಬಲ್ ಅನಿಮಲ್ ಬಂತು, ಅದಕ್ಕೆ ಕಾಂಟ್ಯಾಕ್ಟ್ ಬಂದ್ರೆ ಅಂದ್ರೆ ನಂಬರ್ಸ್ ಕಡಿಮೆ ಇರ್ಬೋದು, ಬಟ್ ಇನ್ ಕೇಸ್ ಇಮ್ಯುನಿಟಿ ಡೌನ್ ಇರೋ ಬೇರೆ ಹಸು ಕುರಿ ಹತ್ರ ಬಂದಾಗ ಅದಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ತುಂಬಾ ಎಫ್ ಎಂ ಡಿ ಸಿಂಪಲ್ ಕಾಯಿಲೆ ಸಾಯೋದಿಲ್ಲ ಅಂತ ಅನ್ಕೊಂಡ್ರು, ಎಕನಾಮಿಕ್ಸ್ ವೈಸ್ ತಗೊಳ್ತಾ ಇದ್ರೆ ತುಂಬಾ ನಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಮುಖ್ಯವಾಗಿ ತಡೆಯೋದೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಸ್ಟ್ರೆಸ್ ಮಾಡ್ತು. ಈ ಕಾಲ್ಬಾಯಿ ಜ್ವರ ಅಥವಾ ರೋಗ ಅನ್ನುವಂಥದ್ದು ಏನಿದೆಯೋ, ಇದು ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ನಾವೀಗ ಹೇಳ್ತೀವಿ ಕಾಲುಬಾಯಿ ಜ್ವರ ಅಂತ ಹೇಳ್ತೀವಿ, ಸೊ ಇದ್ರ ಹೆಸರಲ್ಲೇ ಇದೆ ಕಾಲುಬಾಯಿ. ಸೊ ಕಾಲುಬಾಯಿಲಿ ಏನೋ ಆಗ್ತಿರತ್ತೆ, ಮತ್ತೆ ಜ್ವರ ಇದೆ. ಈ ಕಾಯಿಲೆ ಬಂದಿರೋ ಪ್ರಾಣಿಗಳು ತುಂಬಾ ಅತಿಯಾದ ಜ್ವರದಿಂದ ಬಳಲ್ತವೆ, ಅತಿಯಾದ ಜ್ವರ ಬರುತ್ತೆ, ಮತ್ತೆ ಕಾಲು ಮತ್ತೆ ಬಾಯಿ ಅಥವಾ ಗೊರ್ಸಲು ಕೆಚ್ಚಲಿನ ಭಾಗ ಅಲ್ಲೂ ಹೇಳ್ನಲ್ಲ ಎಪಿಥೀಲಿಯೋ ಟ್ರೋಫಿಕ್ ಅಂತ. ಸೊ ಅಲ್ಲೆಲ್ಲ ಏನಾಗುತ್ತೆ, ಗುಳ್ಳೆಗಳು ಆಗ್ತವೆ. ಫಸ್ಟ್ ಬರೋದು ಗುಳ್ಳೆ, ನೀರ್ ತುಂಬಿದಂತ ಗುಳ್ಳೆ ಆಗ್ತವೆ, ಸ್ಮಾಲ್ ಸ್ಮಾಲ್ ಸ್ಮಾಲ್, ಆಮೇಲೆ ಗುಳ್ಳೆ ಹೊಡಿಯುತ್ತೆ, ಒಡ್ಬಿಟ್ಟು ಅದು ಉಣ್ಣಾಗುತ್ತೆ. ಸೊ ಈ ಹುಣ್ಣು ಬಾಯಲ್ಲಿದ್ದಾಗ, ಈಗ ನಮಗೂ ಆಗಿರುತ್ತೆ ಅನ್ಸಲ್ವಾ, ಒಂದ್ಸನೆ ಅದು ಎಷ್ಟು ನೋವಿರುತ್ತೆ. ಸೊ ಅದೇ ರೀತಿ ಆ ಪ್ರಾಣಿಗಳಿಗೂ ತುಂಬಾ ನೋವಿರುತ್ತೆ ಬಾಯಲ್ಲಿ, ಬಾಯಲ್ಲಿ ಉರಿಯೂತ ಆಗುತ್ತೆ, ಓಲ್ ಬಾಯಲ್ಲಿ ಮೇಜರ್ ಆಗಿ ಎಲ್ಲೆಲ್ಲಿ ಉಣ್ಣಾಗುತ್ತೆ ಅಂದ್ರೆ ನಾಲ್ಗೆಲಾಗುತ್ತೆ, ಮತ್ತೆ ತುಟಿ ಮೇಲಾಗುತ್ತೆ, ಪಾಪ ತಿನ್ನೋದಕ್ಕೆ ಕಷ್ಟ ಆಗುತ್ತೆ, ನಾಲ್ಗೆಲಾಗಿರೋದ್ರಿಂದನು ಕಷ್ಟ ಆಗುತ್ತೆ. ಆಮೇಲೆ ಏನಾಗುತ್ತೆ, ಇದು ಎಂಜಿಲೂ ತುಂಬಾ ಪ್ರೊಡಕ್ಷನ್ ಆಗುತ್ತೆ, ನುಂಗಕ್ಕೂ ಹಾಕ್ತಿರಲ್ಲ, ಎಷ್ಟೊಂದು ಹಸುಗಳಲ್ಲಿ ನಿಮ್ ಕಾಣಿಸುತ್ತೆ ಎಂಜಿಲ್ ಹಂಗೆ ಬಾಯಿಂದ ಎಳ್ತಾ ಇರುತ್ತೆ, ಅದು ಒಂದು. ಆಮೇಲೆ ಈ ಕಾಲಲ್ಲಿ ಆಗೋ ಹುಣ್ಣಿಂದ ಏನಾಗುತ್ತೆ, ಅನಿಮಲ್ಸ್ ಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಸೊ ಕುಂಟುತ್ತವೆ, ಅಂದ್ರೆ ಸಿವಿಯರ್ ಇದ್ದಾಗ ಕುಂಟುತ್ತೆ, ಅದ್ರ ಮೇಲೆ ನೊಣ ಬಂದು ನೊಣ ಮೊಟ್ಟೆ ಇಟ್ಟರೆ ಹುಳಗಳು ಹಾಕ್ತವೆ, ಆ ತರ ಎಲ್ಲ ಕಾಂಪ್ಲಿಕೇಶನ್ ಆಗುತ್ತೆ. ಅದಲ್ಲದೆ ಈಗ ಹಾಲು ಕೊಡೋ ಹಸುಗಳಲ್ಲಿ ಬಂದಾಗ ಮೇಜರ್ ಆಗಿ ಪ್ರೊಡಕ್ಷನ್ ವೈಸ್ ಈಗ ಒಂದ್ ಎಷ್ಟೋ ಲೀಟರ್ಸ್ ಕೊಡ್ತಿರುತ್ತೆ ಅನ್ಕೊಳ್ಳಿ, ತುಂಬಾ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗ್ಬಿಡುತ್ತೆ ಕಾಯಿಲೆ ಬಂದಾಗ, ಹಾಲು ಉತ್ಪಾದನೆ ತುಂಬಾ ಡ್ರಾಸ್ಟಿಕ್ ಆಗಿ ಡೌನ್ ಆಗುತ್ತೆ. ರಿಕವರ್ ಆದ್ಮೇಲೂ ತುಂಬಾ ಕಡಿಮೆ, ಮ್ಯಾಕ್ಸಿಮಮ್ ರೀಚ್ ಆಗಿರುತ್ತಲ್ಲ ಅಲ್ಲಿಗೆ ಹೋಗೋದು ತುಂಬಾ ಕಡಿಮೆ. ಆಮೇಲೆ ಈಗ ಗರ್ಭ ಧರಿಸಿರೋ ಹಸುಗಳಲ್ಲಿ ಈ ಕಾಯಿಲೆ ಬಂದಾಗ ಗರ್ಭಪಾತ ಆಗೋದು ತುಂಬಾ ಹೆಚ್ಚಿನ ಸಂಭವ ಇರುತ್ತೆ. ಈ ಒಂದು ಕಾಯಿಲೆ ಏನಿದೆಯೋ, ಕಾಲುಬಾಯಿ ರೋಗ ಅನ್ನುವಂಥದ್ದು, ಇದು ಮಾರಣಾಂತಿಕವಾ? ಈಗ ನಾವು ಯೂಶಲಿ ಯಾವುದೇ ಕಾಯಿಲೆ ತಗೊಂಡ್ರು ಮಾರ್ಬಿಡಿಟಿ ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಮಾರ್ಬಿಡಿಟಿ ಅಂದ್ರೆ ಈಗ ಒಂದು 100 ಹಸು ಇದೆ ಅನ್ಕೊಳ್ಳಿ, ಅದರಲ್ಲಿ ಈಗ ವೈರಸ್ ಏನಾದ್ರೂ ಬಂದ್ರೆ ಎಷ್ಟು ಹಸುಗಳು ಇನ್ಫೆಕ್ಷನ್ ಆಗುತ್ತೆ ಅಂತ, ಅಂದ್ರೆ ವೈರಸ್ಗೆ ಎಕ್ಸ್ಪೋಜರ್ ಆದ್ರೆ ಎಷ್ಟು ಹಸುಗಳು ಅದಕ್ಕೆ ವೈರಸ್ಗೆ ಎಫೆಕ್ಟ್ ಆಗುತ್ತೆ, ಇನ್ಫೆಕ್ಷನ್ ಬರುತ್ತೆ ಅಂತ, ಅದನ್ನ ಮಾರ್ಬಿಡಿಟಿ ಅಂತ ಕರಿತೀವಿ. ಅದು ತುಂಬಾ ಹೆಚ್ಚಾಗಿದೆ, ಅಂದ್ರೆ 70-90 ಸಮಟೈಮ್ಸ್ 100 ಅಂತಾನು ಹೇಳ್ತಾರೆ. ಅಂದ್ರೆ ಇರೋ ರಾಸುಗಳಿಗೆ ಎಕ್ಸ್ಪೋಜರ್ ಆದ್ರೆ ಎಲ್ಲದಕ್ಕೂ ಬರೋ ಚಾನ್ಸಸ್ ತುಂಬಾ ಇರುತ್ತೆ, ಆ ಮಾರ್ಬಿಡಿಟಿ ತುಂಬಾ ಇದೆ. ಅದೇ ಮಾರ್ಟಾಲಿಟಿ ಅಂದ್ರೆ ಮರಣಾಂತಿಕ ಅಂತ ಹೇಳ್ತೀವಲ್ಲ, ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ದೊಡ್ಡ ಹಸು ದೊಡ್ಡ ಕುರಿ ಅಂದ್ರೆ ಅಡಲ್ಟ್ ವಯಸ್ಕ ಜಾನುವಾರುಗಳಲ್ಲಿ ಅಂತ ಡೆತ್ಸ್ ತುಂಬಾ ಕಡಿಮೆ. ಅದೇ ಇನ್ನೇನಾದ್ರೂ ಚಿಕ್ಕ ಕರುಗಳಲ್ಲಿ ಅಥವಾ ಕುರಿ ಮರಿಗಳಲ್ಲಿ ಆಡು ಮರಿಗಳಲ್ಲಿ ಆದ್ರೆ ಅದು ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ತಾರೆ. ಅದಕ್ಕೆ ಮರಿಗಳಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಎಪಿಥೀಲಿಯೋಟ್ರೋಪಿಕ್ ಅಂತ ಹೇಳಿದ್ರು ಬರೀ ಓರಲ್ ಅಷ್ಟು ಲೀಷನ್ಸ್ ಆಗಲ್ಲ, ಇಂಥ ಕುರಿಗಳಲ್ಲಿ, ಯಾಕಂದ್ರೆ ಇಮ್ಯುನಿಟಿ ತುಂಬಾ ಡೌನ್ ಇರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆ ಉಂಟು ಮಾಡುತ್ತೆ, ಅಂದ್ರೆ ನೆಕ್ರೋಟೈಸಿಂಗ್ ಮಯೋಕಾರ್ಡೈಟಿಸ್ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್. ಅದು ಅದ್ರಲ್ಲಿ ಏನಾಗುತ್ತಂತೆ, ಹೃದಯನ ಕೊಳಿಸುತ್ತೆ ಈ ಕಾಯಿಲೆ ಬಂದಾಗ, ಯಾಕಂದ್ರೆ ಚಿಕ್ಕ ಕುರಿಮರಿಗಳಲ್ಲಿ ಇಲ್ಲ ಕರುಗಳಲ್ಲಿ ಪ್ರತಿರೋಧಕ ಶಕ್ತಿ ಇರೋದಿಲ್ಲ ಅಂತದಲ್ಲಿ. ಸೊ ಇದು ಮಾರಣಾಂತಿಕ ಬರೀ ಯಂಗ್ ಒನ್ಸ್ ಅಲ್ಲಿ ಅಂದ್ರೆ ಕರು ಇರ್ಬೋದು ಕುರಿಮರಿ ಇರ್ಬೋದು, ಆದ್ರೂ ಅದೇ ಅಡಲ್ಟ್ ವಯಸ್ಕರಲ್ಲಿ ಮಾಡಿಕ ಅಲ್ಲ. ಬಟ್ ಈ ನಡುವೆ ಎಷ್ಟೊಂದು ಕೇಸಸ್ ಬರ್ತದೆ, ಹೆಂಗ್ ಅಂದ್ರೆ ಈಗ ಎಫ್ ಎಂ ಡಿ ಕಾಯಿಲೆನ ಸಾಯಲ್ಲ, ಬಟ್ ಎಫ್ ಎಂ ಡಿ ಕಾಯಿಲೆ ಇರೋ ಸಮಯದಲ್ಲಿ ಬೇರೆ ಯಾರಾದ್ರು ಬ್ಯಾಕ್ಟೀರಿಯಾ ಕಾಯಿಲೆ ಇರ್ಬೋದು, ಈಗ ಸೈಡ್ ಬೈ ಸೈಡ್ ಬರುತ್ತೆ ಅನ್ಕೊಳ್ಳಿ, ಎಫ್ ಎಂ ಡಿ ಕಾಯಿಲೆ ಇದೆ ಆ ಜೊತೆಗೆ ಬಿ ಕ್ಯೂ ಆದ್ರೂ ಇರ್ಬೋದು, ಇಲ್ಲ ಎಚ್ ಎಸ್ ಇರ್ಬೋದು, ಅಂತ ಕಾಯಿಲೆಗಳು ಬಂದಾಗ ಇಲ್ಲ ಕುರಿಗಳು ತಗೊಂಡ್ರೆ ಎಫ್ ಎಂ ಡಿ ಜೊತೆ ಇ ಟಿ ಕಾಯಿಲೆ ಬರ್ಬೋದು, ಪಿ ಪಿ ಆರ್ ಕಾಯಿಲೆ ಬರ್ಬೋದು, ಎರಡ್ ಮೂರು ಕಾಯಿಲೆ ಒಟ್ಟಿಗೆ ಬಂದಾಗ ಈವನ್ ವಯಸ್ಕ ಜಾನುವಾರುಗಳು ಕೂಡ ಸಾಯ್ತಾ ಇದಾವೆ. ಅಂದ್ರೆ ನಾವೀಗ ಎಫ್ ಎಂ ಡಿ ಕಾಯಿಲೆಗೋಸ್ಕರ ಸತ್ತೋದು ಅಂತ ಹೇಳಕ್ಕಾಗಲ್ಲ, ಕೋ ಎಕ್ಸಿಸ್ಟಿಂಗ್ ಬೇರೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ. ಸೊ ಎಕ್ಸ್ಕ್ಲೂಸಿವ್ ಆಗಿ ಎಫ್ ಎಂ ಡಿ ಕಾಯಿಲೆ ತಗೊಂಡ್ರೆ ಬೇರೆ ಕಾಯಿಲೆ ಇಲ್ಲದೆ ಇದ್ರೆ ವಯಸ್ಕ ಜಾನುವಾರುಗಳಲ್ಲಿ ಸಾವು ಕಡಿಮೆ, ಮಾರಣಾಂತಿಕ ಅಲ್ಲ ಅಂತಾನೆ ಹೇಳ್ಬೋದು ನಾವು. ಅಷ್ಟು ಮಾರಣಾಂತಿಕ ಅಲ್ಲ, ಆದ್ರೆ ಆರ್ಥಿಕವಾಗಿ ತುಂಬಾ ನಷ್ಟ ಆಗುತ್ತೆ. ಅದಂತೂ ತುಂಬಾನೇ ಇದೆ ಅದು ಆರ್ಥಿಕವಾಗಿ ಅಂದ್ರೆ ಹೇಳ್ತೀವಲ್ಲ, ಈಗ ನಾ ಹೇಳಿದ್ವಿ ಹಾಲು ಉತ್ಪಾದನೆ ಮಾಡುವಂತ ಎಷ್ಟು ಶಕ್ತಿ ಇರುತ್ತಲ್ಲ, ಅದೇನಾಗುತ್ತೆ ಅದು ಕುಂಠಿತ ಆಗುತ್ತೆ ಯಾವಾಗ ಇನ್ಫೆಕ್ಷನ್ ಆದಾಗ. ಅದಾದ್ಮೇಲೆ ಅದು ಪುನಃ ನಾರ್ಮಲ್ ಸ್ಟೇಜ್ ಗೆ ಬರೋದೇ ಇಲ್ಲ. ಅದೊಂದು ಈಗ ಗರ್ಭಪಾತ ಆಗುತ್ತೆ, ಗರ್ಭಪಾತ ಆದ್ಮೇಲೆ ಅದೊಂದು ನಷ್ಟ ಆಗುತ್ತೆ, ಪುನಃ ಇನ್ನೊಂದು ವರ್ಷ ಕಾಯ್ಬೇಕಾಗುತ್ತೆ. ಕಾಯ್ದ್ಮೇಲೂ ಎಷ್ಟೊಂದು ರಾಸುಗಳಲ್ಲಿ ಪುನಃ ರಿಪೀಟ್ ಬ್ರೀಡರ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಪುನಃ ನೆಕ್ಸ್ಟ್ ಟೈಮು ವೈರಾಣು ಇದ್ರೆ ನಮ್ ನೀಟಾಗಿ ಟ್ರೀಟ್ಮೆಂಟ್ ಆಗಿದ್ರು ಸ್ವಲ್ಪ ಸಬ್ಸೈಡ್ ಆಗಿದ್ರು ಏನೋ ಆಯ್ತು ಅಂದಾಗ ಅದ್ ಪುನಃ ಬೇಗನೆ ಚೇತರಿಸ್ಕೊಳ್ಳೋದೇ ಇಲ್ಲ ಅಂತಾನೆ ಹೇಳ್ಬೋದು. ಈ ತರದೆಲ್ಲ ಬಹಳ ಆರ್ಥಿಕವಾಗಿ ನಷ್ಟ ಆಗೋದ್ರಿಂದ ಈ ಕಾಯಿಲೆ ಬಗ್ಗೆ ಹೆಚ್ಚು ಜಾಗೃತೆಯನ್ನ ಹೊಂದಬೇಕು, ಮತ್ತೆ ಏನು ಮುಂಜಾಗ್ರತಾ ಕ್ರಮಗಳು ಅಂತ ಹೇಳಿರುತ್ತೋ ಅದೆಲ್ಲದನ್ನು ಕೂಡ ಅನುಸರಿಸಬೇಕು ಅನ್ನುವಂಥದ್ದು. ಈ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆಯಾ? ಯಾವುದೇ ಒಂದು ವೈರಾಣು ಕಾಯಿಲೆ ತಗೊಂಡ್ರೆ ಅದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ. ಅಂದ್ರೆ ಆಂಟಿ ವೈರಲ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಈಗ ಬ್ಯಾಕ್ಟೀರಿಯಾ ಕಾಯಿಲೆ ಬಂತು ಅನ್ಕೊಳ್ಳಿ, ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ. ಈಗ ಒಂದೊಂದು ಬ್ಯಾಕ್ಟೀರಿಯಾಗೂ ಎಷ್ಟೊಂದು ಕಂಡಿಡಿದ್ದಾರೆ, ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಆತರ ಎಷ್ಟೊಂದು ಇದಾವೆ. ಅದೇ ವೈರಾಣು ಇಲ್ಲ. ಯಾಕಿಲ್ಲ ಅಂದ್ರೆ ಈಗ ಹೇಳಲ್ವ 7 ಸ್ಟ್ರೇನ್ ಇದೆ, ಸೊ ಅದು ಇನ್ನು ಸಬ್ ಸ್ಟ್ರೇನ್ಸ್ ಎಷ್ಟೊಂದು ಇದಾವೆ, ಚೇಂಜ್ ಆಗ್ತಾನೆ ಇರುತ್ತೆ. ಈಗ ಒಂದ್ ಕಂಪನಿ ತುಂಬಾ ದುಡ್ಡು ಖರ್ಚು ಮಾಡಿ ತಂದ್ರು ಇನ್ನೊಂದಕ್ಕೂ ಎಫೆಕ್ಟ್ ಆಗೋದಿಲ್ಲ, ಸೊ ಲಾಸೇ ಆಗುತ್ತೆ. ಸೊ ಆಂಟಿ ವೈರಲ್ ಡ್ರಗ್ಸ್ ಅಂತ ಯಾವುದು ಇಲ್ಲ. ಮೇಜರ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ರೋಗ ಲಕ್ಷಣಗಳಿಗೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ ನಾನು ಫಸ್ಟ್ ಯಾವುದೇ ಕಾಯಿಲೆಯಲ್ಲಿ ಯಾವುದೇ ಅನಿಮಲ್ ಅಲ್ಲಿ ಯಾವುದೇ ಕಾಯಿಲೆ ಬರಲಿ, ರೈತರು ಫಸ್ಟ್ ಮಾಡ್ಬೇಕಾಗಿರೋದೇನು ಅಂದ್ರೆ ಕಾಯಿಲೆ ಬಂದ ರಾಸುನ ಬೇರ್ಪಡಿಸಬೇಕು. ಅಂದ್ರೆ ಈಗ 10 ಹಸು ಇದೆ ಅನ್ಕೊಳ್ಳಿ, ಒಂದ್ 2 ಕಾಣಿಸ್ತಿದೆ ಅನ್ಕೊಳ್ಳಿ ಚಿಹ್ನೆಗಳು, ಬೇರೆ ಹಸುಲು ಇರಬಹುದು ಒಳಗಡೆ, ಬಟ್ ಆಚೆ ಕಾಣಿಸಿಲ್ಲ. ಅಟ್ ಲೀಸ್ಟ್ ಸದ್ಯಕ್ಕೆ ಬರೋವರೆಗೂ ಇಮ್ಯುನಿಟಿ ಅದ್ರ ಮೇಲೆ ಇರಬಹುದು. ಪುನಃ ಶೆಡ್ಡಿಂಗ್ ಆದಾಗ ಪುನಃ ರೀಇನ್ಫೆಕ್ಷನ್ ಆದ್ರೆ ಬೇಗ ಕಾಯಿಲೆ ಬರುವಂತ ಸಂಭವ ಇರುತ್ತೆ. ಸೊ 2 ಹಸುಗಳಲ್ಲಿ ಇಲ್ಲ ಸ್ವಲ್ಪ ಕುರಿಗಳಲ್ಲಿ ಕಾಣಿಸ್ತಿದೆ ಅಂದಾಗ ಆ ರಾಸುಗಳನ್ನ ಅಂದ್ರೆ ಅಫೆಕ್ಟೆಡ್ ಅನಿಮಲ್ಸ್ ನ ಸಪರೇಟ್ ಮಾಡಿ ಅಂತ ಹೇಳ್ತೀವಿ. ಸ್ವಲ್ಪ ದೂರ ಈ ಆರೋಗ್ಯವಂತ ರಾಸುವಿಂದ ಬೇರ್ಪಡಿಸಬೇಕು. ಸ್ವಲ್ಪ ದೂರ ಅಂದ್ರೆ ಎಷ್ಟು ದೂರ ಅಂದ್ರೆ ಯೂಶಲಿ ಇದೇ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ, ಕೊಟ್ಟಿಗೆ ಒಂದೇ ಕೊಟ್ಟಿಗೆ ಇರುತ್ತೆ. ಸೊ ಅದೇ ನೀವು ಎಷ್ಟು ದೂರ ಆಗುತ್ತೆ ಅಷ್ಟು ಒಳ್ಳೇದು, ಬಟ್ ಇರೋದ್ರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಬ್ಯಾರಿಯರ್ ಏನಾದ್ರು ಒಂದು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅದೇ ಹೇಳಕ್ ಕಷ್ಟ ಎಷ್ಟು ದೂರ ಅಂತ, ಆಯ್ತಾ? ಗಾಳಿಯಿಂದ ಹರಡೋದಿಂದ ಚಾನ್ಸಸ್ ಜಾಸ್ತಿ, ಬಟ್ ಇರೋದ್ರಲ್ಲಿ ತುಂಬಾ ಹತ್ತಿರ ಈಗ ಪಕ್ಕ ಪಕ್ಕ ಕೂತಿರುತ್ತಲ್ವಾ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದು. ಮತ್ತೆ ಈ ಕ್ಲೀನ್ ಮಾಡ್ತೀರಾ ಅನ್ಕೊಳ್ಳಿ, ರೈತರು ಹೋಗ್ಬಿಟ್ಟು ಫಸ್ಟ್ ಏನಾದ್ರು ಒಂದು ಕೆಲಸ ಮಾಡ್ತಾರಲ್ವಾ ಕೊಟ್ಟಿಗೆದು, ಫಸ್ಟ್ ನೀವು ಆರೋಗ್ಯವಂತ ಅನಿಮಲ್ ಇರುವಂತ ಏರಿಯಾಗಳನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಮೇವೆಲ್ಲ ಹಾಕಿ ಆಮೇಲೆ ಬಂದು ಇದನ್ನ ಮಾಡ್ಬೇಕು. ಮಾಡ್ಮೇಲೆ ನೀಟಾಗಿ ಕೈ ಕಾಲು ಎಲ್ಲ, ನಮ್ ಬಟ್ಟೆ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೇನೆ ಸಪರೇಟ್ ಆಗಿ ಇಟ್ಕೊಂಡಿರ್ಬೇಕು ಕಾಯಿಲೆ ಬಂದಾಗ. ಅದು ಮಾಡ್ಮೇಲೆ ಆ ಬಟ್ಟೆನ ತೆಗೆದು ವಾಶ್ ಮಾಡ್ಬೇಕು, ಅದಲ್ಲದೆ ನಿಮ್ ಕೈ ಕಾಲು ಸ್ವಚ್ಛತೆ ನೋಡ್ಕೊಬೇಕು. ಆಮೇಲೆ ಅಲ್ಲಿ ಏರಿಯಾಗಳನ್ನು ನೀಟಾಗಿ ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಹೆಚ್ಚಾಗಿ ಆರೋಗ್ಯವಂತ ಅದಕ್ಕಿಂತ ಇದಕ್ಕೆ ಜಾಸ್ತಿ ಕೊಡ್ಬೇಕಾಗತ್ತೆ. ಆಮೇಲೆ ಮಿಕ್ಸ್ ಮಾಡಬಾರ್ದು. ಈಗ ಹಾಲು ಕರಿತೀರ ಅನ್ಕೊಳ್ಳಿ, ಆರೋಗ್ಯ ಇಲ್ದಿರೋ ಪ್ರಾಣಿ ಫಸ್ಟ್ ಹಾಲು ಕರೆದು ಅದೇ ಕೆಚ್ ತಗೊಂಡೋಗಿ ನೀವು ಪುನಃ ಹೊಸ ಅದನ್ನ ಬರೀ ಕೈ ನೀರು ಹಾಕೊಂಡು ತೊಳ್ಕೊತೀವಿ ಅಂತ ಹೇಳ್ತೀರಾ, ಎಷ್ಟು ಹೋಗುತ್ತೆ ವೈರಸ್? ಈಗ ನಿಮ್ ಕೊರೋನಾದ ಹೇಳಿದ್ರು ಎಷ್ಟು ವಾಶ್ ಮಾಡಿ ಅಂತ ಹೇಳಿದ್ರು ಕಾಯಿನ, ಎಷ್ಟು ಸತಿ ಮಾಡ್ತಾ ಇದೀವಿ ನಾವು, 20 ಸೆಕೆಂಡ್ ಮಾಡಿ ಅಂತ ಎಷ್ಟು ಸತಿ ಮಾಡ್ತಾರೆ? ಆಂಟಿಸೆಪ್ಟಿಕ್ ಎಷ್ಟು ಇಟ್ಕೊಂಡಿರ್ತಾರೆ? ಆ ನೀಟಿಗೆ ನೀವೆಲ್ಲ ಹಾಕೊಂಡು ಚೆನ್ನಾಗಿ ಉಜ್ಜಿ ಮಾಡಿದ್ರೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಹೋಗ್ಬಿಡುತ್ತೆ, ಬಟ್ ತುಂಬಾ ಜನ ಮಾಡೋದಿಲ್ಲ. ಅದು ಒಂದು ಒಂದು ರೋಗ ಬಂದಿದ ತಕ್ಷಣ ಯಾವುದೇ ಕಾಯಿಲೆ ಇಲ್ಲ, ಎಫ್ ಎಂ ಡಿ ಅಂತಾನೆ ಹೇಳ್ತಿಲ್ಲ ನಾನು, ಯಾವುದೇ ಕಾಯಿಲೆ ಇದ್ರು ಬೇರ್ಪಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಬೇಗ ರೋಗ ಹರಡೋದನ್ನ ತಡಿಬಹುದು. ಅದಲ್ದೆ ಈಗ ನಾ ಹೇಳ್ದೆ ಉಣ್ಣುಗಳಾಗಿರುತ್ತವೆ ಅಂತ, ಉಣ್ಣು ತುಂಬಾ ನೋವಿಂದ ಕೂಡಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೋದು ನಾವು, ಉಣ್ಣು ತುಂಬಾ ಇನ್ನು ಪುನಃ ಬ್ಯಾಕ್ಟೀರಿಯಾಗಳು ಬೇರೆದಲ್ಲಿ ಬಂದು ಅದ ಮೇಲೆ ಏನಾದರೂ ಇನ್ಫೆಕ್ಷನ್ ಮಾಡದೇ ಇರಲಿ ಅನ್ನೋದಕ್ಕೋಸ್ಕರ ನಂಜು ನಿವಾರಕ ಸೊಲ್ಯೂಷನ್ ಅಲ್ಲಿ ವಾಶ್ ಮಾಡಬಹುದು. ಕೆಮೆನೋಫೋರ್ಸ್ ಪೊಟಾಷಿಯಂ ಪರ್ಮಾಂಗನೇಟ್ ಅಂತ ಹೇಳ್ತೀವಿ, ಅದು ತಿಳಿ ನೀರು ಮಾಡಿಕೊಂಡು ಅದ್ರಲ್ಲಿ ವಾಶ್ ಮಾಡಬಹುದು. ಅದು ಇಲ್ಲ ಅಂತಂದ್ರೆ ಅಡಿಗೆ ಸೋಡಾ ಅಂತೂ ಎಲ್ಲರ ಮನೇಲೂ ಇರುತ್ತೆ, ಅಡಿಗೆ ಸೋಡಾನೇ ನೀವು ಯೂಸ್ ಮಾಡಬಹುದು. ಈ ಅಡಿಗೆ ಸೋಡಾಗೂ ವೈರಸ್ನ ಕೊಲ್ಲೋ ಶಕ್ತಿ ಇದೆ ಇದರಲ್ಲಿ. ಅಡಿಗೆ ಸೋಡಾದಲ್ಲಿ ಎಷ್ಟು ಯೂಸ್ ಮಾಡಬೇಕು, ಅಡಿಗೆ ಸೋಡಾನ ಡೈರೆಕ್ಟ್ ಆಗಿ ಹಾಕ್ಬೇಕಾ? ಅಲ್ಲ, 1-2% ಸೊಲ್ಯೂಷನ್ ಮಾಡ್ಕೊಬೇಕಾಗುತ್ತೆ, ಮಾಡಿಕೊಂಡು ಆ ನೀರಲ್ಲಿ ಇದನ್ನ ವಾಶ್ ಮಾಡ್ಬೇಕಾಗುತ್ತೆ. ವಾಶ್ ಮಾಡಿದ್ಮೇಲೆ ಈಗ ಉಣ್ಣು ತುಂಬಾ ನೋವಿರುತ್ತೆ, ಅದಕ್ಕೆ ನೀವು ಗ್ಲಿಸರಿನ್ ಹಾಕೋಬಹುದು. ಮನೇಲಿ ಗ್ಲಿಸರಿನ್ ಅಂದ್ರೆ ಜೇನ್ ಅಂತೂ ಇರುತ್ತೆ, ಜೇನ್ನೇ ಉಣ್ಣ ಮೇಲೆ ಇಟ್ಟರೆ ಸೂತನಿಂಗ್ ಎಫೆಕ್ಟ್ ಆಗುತ್ತೆ, ಒಂದ್ ಸ್ವಲ್ಪ ಸ್ವೀಟ್ ಸಿಗುತ್ತೆ, ಸ್ವಲ್ಪ ಶುಗರ್ ಇದು ಇರುತ್ತೆ, ಆತರ ಆಗುತ್ತೆ. ಆಮೇಲೆ ಈಗ ಕಾಲಲ್ಲೆಲ್ಲ ಹೇಳಿದ್ನಲ್ವಾ, ಗೊರ್ಸ್ ಹತ್ರ ಎಲ್ಲ ಉಣ್ಣಾಗಿರುತ್ತೆ, ಅಟ್ಲೀಸ್ಟ್ ಬಾಯ್ ಅಟ್ಲೀಸ್ಟ್ ನೀಟ್ ಆಗಿರುತ್ತೆ. ಕಾಲು ಆಬ್ವಿಯಸ್ಲಿ ಮಣ್ಣಲ್ಲಿ ಅದ್ರಲ್ಲಿ ಮಾಡಿದಾಗ ತುಂಬಾ ಚಾನ್ಸಸ್ ಗಾಯ ದೊಡ್ಡದಾಗ್ಬಹುದು, ನೊಣ ಬಂದು ಕೂರ್ಬೋದು, ಯಾಕಂದ್ರೆ ನೀಟಾಗಿ ಮೇಂಟೈನ್ ಮಾಡಕ್ ಆಗಲ್ಲ, ಆಮೇಲೆ ತುಂಬಾ ನೋವಿರುತ್ತೆ ಅಂದ್ರೆ ಇದು ಮಾಡ್ಕೊಳ್ತಿರತ್ತೆ. ಸೊ ಅವಾಗ ಅಲ್ಲಿ ನೊಣಗಳು ಬಂದು ಮೊಟ್ಟೆ ಇಟ್ಟರೆ ಅಲ್ಲಿ ಗಾಯ ಇನ್ನು ತೀವ್ರವಾಗುತ್ತೆ. ಅದು ಆಗದೆ ಇರೋಕ್ಕೋಸ್ಕರ ನಾವೇನ್ ಮಾಡಬಹುದು, ನೀಟಾಗಿ ಇದನ್ನು ವಾಶ್ ಮಾಡಬೇಕು, ಕೆಮಿನೋಫೋರ್ ಸೊಲ್ಯೂಷನ್ ಅಥವಾ ಅಡಿಗೆ ಸೋಡಾದಲ್ಲಿ ವಾಶ್ ಮಾಡ್ಮೇಲೆ ಬೇವಿನ ಎಣ್ಣೆ ಹಚ್ಚಬಿಡಬಹುದು. ಅಷ್ಟ ಬೇವಿನ ಎಣ್ಣೆ, ಬೇವಿನ ಎಣ್ಣೆ ಅಂತೂ ನೊಣಗಳಿಗೆ ರಿಪಲೆಂಟ್ ಅಂತ ಹೇಳ್ತೀವಿ, ಅದು ಬಂದು ಕೂರಲ್ಲ, ಕೂತ್ರ ಮೊಟ್ಟೆ ಇದ್ರೆ ಅದ್ ಮೇಲ್ ಒಂದು ಲೇಯರ್ ಇರುತ್ತೆ, ಸೊ ನಿಮ್ಗೆ ಎಪಿಥೀಲಿಯಲ್ ಲೇಯರ್ಗೆ ಟಚ್ ಆಗದೆ ಇರುತ್ತೆ. ಸೊ ಅದನ್ನ ಮಾಡಬಹುದು. ಅದಲ್ದೇನೆ ಈಗ ತುಂಬಾ ಬಾಯಲ್ಲಿ ಉಣ್ಣಾಗಿರೋದ್ರಿಂದ ಮಾಮೂಲಿ ರಫೇಶ್ ತರ ಅಂದ್ರೆ ಉಲ್ಲೆ ಕೊಟ್ರೆ ಒಣ ಹುಲ್ಲು ಅಂತದೆಲ್ಲ ಕೊಟ್ರೆ ತಿನ್ನಕ್ ಆಗೋದಿಲ್ಲ. ಸೊ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯನೋ ಸಾಫ್ಟ್ ಚಾಪ್ ಮಾಡಿಕೊಡ್ಬೇಕು, ಸಾಫ್ಟ್ ಆಗಿರೋದು. ಆಮೇಲೆ ಗಂಜಿ, ಎಷ್ಟೊಂದು ಕಡೆ ಗಂಜಿ ಕುಡಿಸ್ತಾರೆ. ಸೊ ನಿಮ್ ನೋಡ್ಕೊಂಡು ನಿಮ್ಗೆ ಎಷ್ಟು ಎಫೆಕ್ಟ್ ಆಗಿದೆ ನೀವ್ ಎಷ್ಟು ಮಾಡಬಹುದು ಅದು ಬೇಸಿಸ್ ಮೇಲೆ. ಸೊ ಅದಕ್ಕೆ ಫಸ್ಟೇ ಬಂದ ತಕ್ಷಣ ಸಪರೇಟ್ ಮಾಡ್ರೆ ಆ ಒಂದ್ ಎರಡನೇ ಕೇರ್ ಮಾಡೋದು ಇನ್ನೂ ಈಸಿ ಆಗುತ್ತೆ, ಬೇರೆ ಕಡೆ ಸ್ಪ್ರೆಡ್ ಆಗದಿರೋಂಗೆ ಆತರ. ಅಂದ್ರೆ ನಿಮ್ಮಲ್ಲಿ ಜಾಗ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಅದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಅಟ್ಲೀಸ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ನೀವು ಆದಷ್ಟು ಯಾವಾಗ ನೀವು ಆ ಪ್ರಾಣಿನ ಎಫೆಕ್ಟ್ ಆಗಿರೋ ಪ್ರಾಣಿನ ಮುಟ್ಟೋದು ಏನಾದ್ರು ಮಾಡಿದ್ರೆ ಅದಾದ್ಮೇಲೆ ನೀವು ಚೆನ್ನಾಗಿ ತೊಳೆದು ಇವನ್ ಎಫ್ ಎಂ ಡಿ ಕಾಲಲ್ಲಿ ಬೇರೆ ಬಟ್ಟೆ ಮೇಲೂ ಎಲ್ಲ ಬರೋದ್ರಿಂದ ಸಪರೇಟ್ ಆಗಿ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಬೇರೆ ಬಟ್ಟೆನೆ ಧರಿಸಿ ಮಾಡ್ಬೇಕಾಗತ್ತೆ. ಮೂವ್ಮೆಂಟ್ಸ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಬೇರೆ ಅವ್ರು ಬರೋದು ನಿಮ್ದಕ್ಕೆ, ನೀವು ನಿಮ್ ಫಾರ್ಮ್ ಇಂದ ಬೇರೆ ಫಾರ್ಮ್ಗೆ ಹೋಗೋದು ಏನೋ ವಿಷಯಕ್ಕೆ ಅವೆಲ್ಲ ಅವಾಯ್ಡ್ ಮಾಡ್ಬೋದು. ಈಗ ನನ್ ಫಾರ್ಮ್ ಇದೆ, ಇನ್ಫೆಕ್ಷನ್ ಆಗೋಗಿದೆ, ನಾ ಏನು ಮಾಡಕ್ಕಾಗಲ್ಲ. ಅದು ಅದೇ ಟೈಮಲ್ಲಿ ನಾನು ಪಕ್ಕದ ಫಾರ್ಮ್ ಏನೋ ನೋಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ, ಆ ಟೈಮಲ್ಲಿ ಹೋಗಬಾರ್ದು, ಅವಾಯ್ಡ್ ಮಾಡ್ಬೇಕು. ಇದು ವಾಸಿಯಾಗೋರ್ಗು ಕೂಡ ಮಾಡ್ಬೇಕು. ಹೋಗ್ದನೆ ಇರೋದು ಹೆಚ್ಚು. ಈಗ ಫೀಡ್ ತರ್ತಿದ್ದೀರಾ ಅನ್ಕೊಳ್ಳಿ, ವೆಹಿಕಲ್ ಬರುತ್ತೆ ಅನ್ಕೊಳ್ಳಿ, ನಿಮ್ ಫಾರ್ಮ್ ಹತ್ರ ವರ್ಗೂ ತರ್ಸ್ಕೋಬೇಡಿ. ಒಂದು ಪ್ರೊವಿಷನ್ ಮಾಡ್ಕೊಬೇಕು ಅಂದ್ರೆ ಅಟ್ಲೀಸ್ಟ್ ನೀವು ಸ್ಪ್ರೆಡ್ ಆಗದಿರೋಂಗೆ ಅವಾಯ್ಡ್ ಮಾಡ್ತಾ ಇರ್ತೀರಾ ನೀವು. ಹೇಗೆ ಈ ರೋಗವನ್ನ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು? ಈ ಕಾಯಿಲೆ ಅಷ್ಟೇ ಅಲ್ಲ, ಯಾವ ಕಾಯಿಲೆಗೆ ಲಸಿಕೆ ಕಂಡಿಡಿದಾರೋ ಅಂತದಲ್ಲಿ ಲಸಿಕೆ ಯೂಸ್ ಮಾಡೇ ನಾವು ಕಾಯಿಲೆ ನಿಯಂತ್ರಣ ಪಡಿಸಬೇಕು. ಸೊ ನಿಮ್ಗೆ ಈಗ ಒಂದು ನಾಣ್ಯ ಗೊತ್ತಿದೆ ಅಲ್ವಾ, ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ, ಅಂದ್ರೆ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆಗೆ ಉತ್ತಮ ಅಂತ. ಸೊ ಯಾವ್ಯಾವ ಕಾಯಿಲೆಗೆ ವ್ಯಾಕ್ಸಿನ್ ಇದಾವೆ ಅಂದ್ರೆ ಲಸಿಕೆ ಇದಾವೆ, ಅದನ್ನ ಯೂಸ್ ಮಾಡಿ ನೀವು ನಿಯಂತ್ರಣ ಮಾಡೋದೇ ಒಳ್ಳೇದು. ಅಂದ್ರೆ ಕಾಯಿಲೆ ಬಂದ ಮೇಲೆ ಏನಲ್ಲ, ವೈರಲ್ ಕಾಯಿಲೆಗಂತೂ ಏನು ಟ್ರೀಟ್ಮೆಂಟ್ ಇಲ್ಲ, ಸಿಂಪ್ಟಮ್ಯಾಟಿಕ್ ಮಾಡ್ತೀವಿ. ಅದ್ರ ಡಿಪೆಂಡಿಂಗ್ ಅಪಾನ್ ಹೆಂಗಿರುತ್ತೆ, ಅದು ರೆಸ್ಪಾಂಡ್ ಹೆಂಗ್ ಮಾಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ನೀವು ಕಾಯಿಲೆ ಬರ್ದಿರೋಂಗ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಲಸಿಕೆಗಿದೆ. ಸೊ ನಿಮ್ಗೆ ಗೊತ್ತಿರುತ್ತೆ, ರಾಜ್ಯಾದ್ಯಂತ ವರ್ಷಕ್ಕೆ ಎರಡು ಬಾರಿ ಸಾಮೂಹಿಕ ಲಸಿಕೆ ಮಾಡ್ತಾರೆ. ಅದು ಯಾರು ಪಶು ಸಂಗೋಪನೆ ಇಲಾಖೆಯಿಂದಾನೆ, ಇವಾಗ ಈಗಲಂತೂ ಮನೆ ಮನೆಗೂ ಹೋಗಿ ಮಾಡ್ತಾರೆ. ಇವಾಗ ನಾನು ಇಲ್ಲಿ ಕಾಲೇಜ್ ಬರಕ್ಕಿಂತ ಮೊದಲು ನಾನು ವೆಟನರಿ ಆಫೀಸರ್ ಆಗಿ ಪಶು ವೈದ್ಯಾಧಿಕಾರಿಯಾಗಿ ವರ್ಕ್ ಮಾಡಿದ್ದೆ. ಅವಾಗಿಂದನೂ ಇದೆ, ಇದು ತುಂಬಾ ವರ್ಷದಿಂದ ನಡೀತಾ ಇದೆ ಇದು. ಅವಾಗ ನಾವೇನ್ ಮನೆ ಹತ್ರ ಹೋಗ್ತಿತ್ತಿಲ್ಲ, ಈಗಂತೂ ಮನೆ ಮನೆಗೂ ಹೋಗಿ ಮಾಡಿಸ್ಕೊಳ್ಳೋದು ಮಾಡಿದ್ದಾರೆ. ಅಂದ್ರೆ ಎಫ್ ಎಂ ಡಿ ಇರಾಡಿಕೇಶನ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ರೈತರ ಸಹಕಾರ. ಎಷ್ಟೊಂದ್ಸತಿ ಏನಾಗುತ್ತೆ, ವ್ಯಾಕ್ಸಿನ್ ಮಾಡಿದಾಗ ಸಮ್ ಟೈಮ್ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಬಟ್ ಅದಾದ್ಮೇಲೆ ವಾಪಸ್ ಬರುತ್ತೆ. ಬಟ್ ಕಾಯಿಲೆ ಬಂದ್ರೆ ಹಾಲು ಉತ್ಪಾದನೆ ಕಡಿಮೆ ಆದ್ರೆ ವಾಪಸ್ ಬರಲ್ಲ ನಾರ್ಮಲ್ ಗೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ರೈತರು, ಅಂದ್ರೆ ಈಗ ಆಬ್ವಿಯಸ್ಲಿ ಎಲ್ಲಾ ಸಾಸುಗಳಲ್ಲಿ ವ್ಯಾಕ್ಸಿನೇಷನ್ ಮಾಡಿದ ತಕ್ಷಣ ಹಾಲು ಕಡಿಮೆ ಆಗಬೇಕು ಅಂತ ಎಲ್ಲ ರೂಲ್ ಇಲ್ಲ, ಬಟ್ ಆಗೋ ಚಾನ್ಸಸ್ ಇರುತ್ತೆ, ಪರವಾಗಿಲ್ಲ. ಆದ್ರೂ ಇನ್ನೊಂದ್ ವಾರ ಅಷ್ಟೇ, ಆಮೇಲೆ ಹೆಚ್ಚಾಗ್ಬಿಡುತ್ತೆ. ಡಿಪೆಂಡಿಂಗ್ ಅಪಾನ್ ಅನಿಮಲ್ ಇದು. ನಮ್ಗು ಈಗ ಕೊರೋನಾ ಬಂದ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಾಗ ಏನಾಯ್ತು, ಜ್ವರ ಬರ್ತಿತ್ತಲ್ಲ, ಮೈಕೆನೋಸಿಸ್ ಆಯ್ತು ಅಷ್ಟೇ. ಅದಾಮ ಹಂಗೆ ಅವಾಗ ಏನು ಇಮಿಡಿಯೇಟ್ ಎಫೆಕ್ಟ್ ಏನಿರುತ್ತೆ ಅದು ಚೇಂಜ್ ಆಗ್ಬಿಡುತ್ತೆ. ಅದೇ ಕಾಯಿಲೆ ಬಂದ್ರೆ ನೆಕ್ಸ್ಟ್ ಅದು ರೇಟ್ ರೀಚ್ ಆಗದೇ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ವಿ, ಮಾರಣಾಂತಿಕನ ಅಂತ ಕೇಳ್ವಿ. ಓಕೆ, ಹಸುದು ಬಂದ್ರು ಮಾರಣಾಂತಿಕ ಇಲ್ಲ ಅಂತ ನಾ ಸಮಾಧಾನವಾಗಿ ಇರೋಂಗೂ ಇಲ್ಲ. ಯಾಕಂದ್ರೆ ಈ ಕಾಯಿಲೆಯಿಂದ ಬಳಲಿದ ರಾಸುಗಳು ನೆಕ್ಸ್ಟ್ ನಾರ್ಮಲ್ ಸ್ಟೇಜ್ ಬರೋದೇ ಇಲ್ಲ. ಆಮೇಲೆ ಹೇಳಿದ ಅಬಾರ್ಷನ್ ಆಗಿರೋ ಕೇಸಲ್ಲಿ ಎಷ್ಟೊಂದ್ಸತಿ ರಿಪೀಟ್ ಅಬಾರ್ಷನ್ ಆಗೋ ಚಾನ್ಸ್ ಇರುತ್ತೆ, ಪ್ರೆಗ್ನೆಂಟೇ ಆಗದೇ ಇರಬಹುದು. ಅದಲ್ದೇನೆ ಈ ರಾಸುಗಳಲ್ಲಿ ಏನಂತ ಹೇಳ್ತಾರೆ, ಉಸಿರಾಟ ತೊಂದರೆ ಆಗುತ್ತೆ. ಅಂದ್ರೆ ತುಂಬಾ ಉಸಿರಾಡುತ್ತೆ, ಜೋರಾಗಿ ಆಗ್ತಿರುತ್ತೆ. ಆಮೇಲೆ ಬಿಸಿಲಲ್ಲಿ ಜಾಸ್ತಿ ಹೊತ್ತು ಕಟ್ಟಕ್ಕಾಗಲ್ಲ ನೀವು ಬಳಲಿದ್ಮೇಲೆ. ತಕ್ಷಣ ಬೇಗನೆ ತಾಪಮಾನ ಕಂಟ್ರೋಲ್ ಮಾಡೋದು ಕಡಿಮೆ ಆಗ್ಬಿಡುತ್ತೆ ಈ ರಾಸುಗಳಲ್ಲಿ. ಇದೆಲ್ಲ ಎಂಡೋಕ್ರೈನ್ ಎಫೆಕ್ಟ್ ಅಂತ ಹೇಳ್ತಾರೆ, ಲಾಂಗ್ ಟರ್ಮ್ ಇರುತ್ತೆ. ಆಮೇಲೆ ನೀವು ಈಗ ಒಂದು ಹಸುನ್ ತೋರಿಸಿದ್ರೆ ಎಫ್ ಎಂ ಡಿ ಎಫೆಕ್ಟ್ ತುಂಬಾ ಸಿವಿಯರ್ ಆಗಿ ಬಳಲಿ ಹುಷಾರಾಗಿದೆ ಅಂತ ನಮ್ಮ ಹತ್ರ ತೋರಿಸಿದ್ರೆ ನಮ್ಗೆ ಹಿಸ್ಟ್ರಿ ಏನು ಹೇಳಿಲ್ಲ ಅಂದ್ರೆ ನಾನು ಹೇಳ್ಬೋದು ಈ ಎಫ್ ಎಂ ಡಿ ಇಂದ ಹಸು ಎಫ್ ಎಂ ಡಿ ಎಫೆಕ್ಟ್ ಆಗಿತ್ತು ಅಂತ. ಅಷ್ಟು ವಿಸಿಬಲ್ ಗೊತ್ತಾಗುತ್ತೆ. ಅಂದ್ರೆ ಒಂದು ಸ್ಕಿನ್ ತುಂಬಾ ಡ್ರೈ ಆಗುತ್ತೆ, ಆಮೇಲೆ ಕೂದಲು ಇರ್ತವಲ್ಲ, ಕೂದಲು ಗಟ್ಟಿಗೆ ದಪ್ಪಗಾಗ್ಬಿಡುತ್ತವೆ, ತುಂಬಾ ಉದ್ದಕ್ಕೆ ಬೆಳೆಯುತ್ತೆ. ನೋಡ್ತಾನೆ ಗೊತ್ತಾಗುತ್ತೆ ಇದು ಎಫ್ ಎಂ ಡಿ ಇಂದ ಎಫೆಕ್ಟ್ ಆಗಿತ್ತು ಅಂತ. ಸೊ ಆ ರೀತಿ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾನು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಈ ಪಶು ಸಂಗೋಪನೆಯಿಂದ ಏನ್ ಮಾಡ್ತಿದ್ದಾರೆ ವ್ಯಾಕ್ಸಿನೇಷನ್, ಅವ್ರದಷ್ಟೇ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಿಮ್ದು ಕೂಡ. ನಿಮ್ಮಲ್ಲಿ ರಾಸು ಇದ್ರೆ ಎಲ್ಲಾ ರಾಸುಗಳಿಗೂ ಕಾಲಕ್ಕೆ ತಕ್ಕಂತೆ ಯಾವಾಗ ಯಾವಾಗ ವ್ಯಾಕ್ಸಿನೇಷನ್ ಡ್ರೈವ್ ಇರುತ್ತೆ, ಎರಡ್ ಸತಿ ಮಾಡ್ತಾರೆ ವರ್ಷಕ್ಕೆ ಎರಡ್ ಸತಿ, ಅದು ಕರೆಕ್ಟ್ ಆಗಿ ಆ ಟೈಮ್ಗೆ ಮಾಡಿಸ್ಕೊಂಡು ನಿಮ್ಮ ರಾಸುನ ಎಫ್ ಎಂ ಡಿ ಮುಕ್ತವಾಗಿ ಮಾಡೋದು ನಿಮ್ ಕೈಲೇ ಇದೆ. ಪರ್ಟಿಕ್ಯುಲರ್ ಆಗಿ ಇಂಥ ಸಮಯದಲ್ಲೇ ಇದು ಬರುತ್ತೆ ಅನ್ನುವಂಥದ್ದು ಏನಾದ್ರು ಇದೆಯೋ ಅಥವಾ ಯಾವಾಗ ಬೇಕಾದರೂ ಬರಬಹುದು? ಸೀಸನಲ್ ವೇರಿಯೇಷನ್ ಹೇಳ್ತಾರೆ, ಬಟ್ ಈಗ ಅದೇ ಪೆಂಡಿಂಗ್ ಅಪಾನ್ ಯಾವ ಸ್ಟ್ರೇನ್ ಅದು ಮೇಲ್ಸಿದ ಮೇಲೆ ಚೇಂಜ್ ಆಗುತ್ತೆ. ಬಟ್ ಅದಕ್ಕೆ ವ್ಯಾಕ್ಸಿನೇಷನ್ 2 ಶೆಡ್ಯೂಲ್ ಹೇಳಿದ್ದಾರೆ, 6 months ಅಂತ ಮಾಡಿದ್ದಾರೆ. ಅದು ನೋಡಿಕೊಂಡೇ ಅವರು ವ್ಯಾಕ್ಸಿನೇಷನ್ ಮಾಡ್ತಾರೆ, ಶೆಡ್ಯೂಲ್ ಮಾಡಿ ಶೆಡ್ಯೂಲ್ ಮಾಡ್ತಾರೆ. ಈ ಕಾಯಿಲೆ ಏನಾದರೂ ಬಂತು ಅಂತ ಹೇಳಿದ್ರೆ ಮನೆ ಮದ್ದನ್ನ ಏನಾದರೂ ಮಾಡಬಹುದಾ? ಒಂದೆರಡು ಮನೆ ಮದ್ದು ಬಗ್ಗೆ ಇದೆ, ಅದನ್ನ ನೀವು ಟ್ರೈ ಮಾಡಬಹುದು. ಈಗ 1/4 ಕೆಜಿಯಷ್ಟು ಹೆಸರು ಕಾಳನ್ನ ನೀರಿನಲ್ಲಿ ಕುದಿಸ್ಬಿಟ್ಟು ನಂತರ ಅದನ್ನ ರುಬ್ಬೇಕಾಗತ್ತೆ. ರುಬ್ಬಿಟ್ಟು ಊರಣ ತಯಾರಿಸ್ಬಿಟ್ಟು ಇದನ್ನ ದಿನಕ್ಕೆ 2 ಬಾರಿ ಊರಣವನ್ನು ರಾಸುಗಳಿಗೆ ಕೊಡಬಹುದು. ಆಮೇಲೆ ಅದನ್ನ ಅಲ್ದೇನೆ ನಾಲ್ಗೆಗೆ ಮತ್ತೆ ಇದಕ್ಕೂ ಉಜ್ಜಬಹುದು. ಸೊ ಅದು ಸೂತನಿಂಗ್ ಎಫೆಕ್ಟ್, ನೀವು ಗ್ಲಿಸರಿನ್ ಅಂತ ಹೇಳಿದ್ನಲ್ಲ ಆ ಜೊತೆಗೆ ಇದನ್ನು ಮಾಡಿದ್ರೆ ಸ್ವಲ್ಪ ರಿಲೀಫ್ ಕೊಡುತ್ತೆ. ಅದಲ್ದೇ ಈಗ 1 ಕೆಜಿ ಮೆಂತ್ಯ ಸೊಪ್ಪಿಗೆ 10 to 12 ಬಾಳೆಹಣ್ಣು, ಆಮೇಲೆ 2 ಇಡಿ ತುಳಸಿ, 2 ಇಡಿ ಬೇವಿನ ಸೊಪ್ಪು, ಇವೆಲ್ಲವನ್ನು ಚೆನ್ನಾಗಿ ರುಬ್ಬಿ ಲೇಪ ತಯಾರಿಸಬೇಕು. ಲೇಪ ತಯಾರಿಸ್ಬಿಟ್ಟು ಈ ಲೇಪನ ದಿನಕ್ಕೊಮ್ಮೆಯಂತೆ 3 to 4 ದಿನವರೆಗೆ ಕೊಡಬಹುದು. ಅದಲ್ದೇನೆ ಈ ಲೇಪನ ಕಾಲು ಮತ್ತೆ ಬಾಯಿಯ ವ್ರಣಗಳಿಗೆ ಕೂಡ ಹಚ್ಚಬಹುದು. ಒಂದು ಇದು ಆ ಏರಿಯಾದಲ್ಲಿ ನೋವು ಇರುತ್ತಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ ಒಂದು. ಅದಲ್ದೇನೆ ಅದು ಮೇಲ್ಗಡೆ ಒಂದು ಲೇಯರ್ ಇರೋದ್ರಿಂದ ಇವನ್ ಯಾವ್ದಾದ್ರು ನೊಣಗಳು ಬಂದು ಕೂತ್ಕೊಂಡ್ರು ಮೊಟ್ಟೆ ಅದು ಒಳಗಡೆ ಹೋಗೋದಿಲ್ಲ, ಅದೊಂದು ಇದಾಗುತ್ತೆ. ತಪ್ಪಿಸಬಹುದು. ಆಮೇಲೆ ಈಗ ಕಾಲ್ಗೆ ಎಸ್ಪೆಷಲಿ ಈಗ 75 ಗ್ರಾಂ ಹೊಗೆ ಸೊಪ್ಪು ಜೊತೆ ಪುಡಿಗೆ ಒಂದ್ 30 ಗ್ರಾಂ ಸುಣ್ಣದ ಪುಡಿನ ಚೆನ್ನಾಗಿ ಬೆರೆಸಿ, ಅವಾಗಲೇ ಹೇಳಿದೆ ನಾವು ಕಾಲ್ನ ಚೆನ್ನಾಗಿ ತೊಳೆದಿಟ್ಕೊಬೇಕು, ನೀಟಾಗಿ ಇಟ್ಕೊಬೇಕು ಅಂತ ಹೇಳಿದೆ. ಸೊ ಕಾಲ್ನ ಅಡಿಗೆ ಸೋಡಾ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಅದು ಒರೆಸಿ ಈ ಮಿಶ್ರಣ ಹೇಳ್ದಲ್ಲ ಆ ಮಿಶ್ರಣ ಹಾಕಬಹುದು. ಅದು ಹಾಕಿದ್ರೆ ಅದನ್ನು ಅಷ್ಟೇ ಸ್ವಲ್ಪ ಇನ್ಫೆಕ್ಷನ್ ಮುಂದೆ ಕಡಿಮೆ ಮಾಡುತ್ತೆ. ಬೇರೆ ಈಗ ತೊಂದರೆ ಹೇಳ್ದಲ್ಲ ನೋಣ ಬಂದು ಕೂತು ಗಾಯ ಮಾಡೋದು ಹುಳ ಬಿಡೋದು ಅವನ್ನೆಲ್ಲ ನಾವು ಇದರಿಂದ ತಡಿಬಹುದು. ಹೀಗೆ ಮನೆ ಮದ್ದನ್ನು ಕೂಡ ನಾವು ಇದು ಬಂದಂತಹ ಸಂದರ್ಭದಲ್ಲಿ ಮಾಡ್ಕೊಳ್ಬಹುದು. ಅಂತಿಮವಾಗಿ ಕಾಲುಬಾಯಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದೇ ಅವಾಗಲೇ ಹೇಳಿದೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಸೊ ನಿಮ್ ರೈತರ ಕೈಲೇ ಇದೆ, ತುಂಬಾ ಸತಿ ಎಷ್ಟೊಂದು ಕೇಸಸ್ ನಾವು ನೋಡಿದೀವಿ. ವ್ಯಾಕ್ಸಿನೇಷನ್ ಮನೆ ಹತ್ರ ಹೋದ್ರು ಮಾಡದೇ ಇರೋ ಕಂಡೀಷನ್ಸ್ ಇರುತ್ತವೆ. ನಮ್ ರಾಸುಗ್ ಬೇಡ ಇವತ್ತು, ನಮ್ ರಾಸು ಚೆನ್ನಾಗಿ ಇದೆ ಬೇಡ, ನಮ್ ವಿಲೇಜ್ ಅಲ್ಲಿ ಬಂದೇ ಇಲ್ಲ, ಆ ತರ ಎಲ್ಲ. ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ವ್ಯಾಕ್ಸಿನೇಷನ್ ಡ್ರೈವ್ ಈಗ ಒಂದ್ ಊರಲ್ಲಿ ಒಂದ್ 10 ಮನೆ ಬಿಟ್ಬಿಟ್ರೆ ಮಿಕ್ಕಿದವರೆಲ್ಲ ಮಾಡಿಸ್ಕೊಂಡ್ರು, ಆ 10 ಮನೆಗೆ ಬಂದ್ರು ಸೇಮ್ ಎಷ್ಟು ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ 100% ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೆ ಒಂದ್ 90-95 ವರೆಗೂ ರೀಚ್ ಆದ್ರೂ ಫುಲ್ ನಿರ್ಮೂಲನೆ ಮಾಡಬಹುದು. ಈ ಕೊರೋನಾ ವೈರಸ್ಗೆ ಏಜ್ ವೈಸ್ ನಾವು ಮಾಡ್ಕೊಂಡ್ಬಂದ್ ವ್ಯಾಕ್ಸಿನೇಷನ್ ಯಾರನ್ನೋದು ಬಿಟ್ಟುವಾ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮಾಡಿ ಅಂತ ಹೇಳಿದ್ವಿ. ಯಾಕೆಂದ್ರೆ ವ್ಯಾಕ್ಸಿನೇಷನ್ ಸಕ್ಸಸ್ ಆಗಬೇಕು ಅಂದ್ರೆ ಎಲ್ಲಾ ರಾಸುಗಳಲ್ಲೂ ಆಂಟಿಬಾಡೀಸ್ ಇರಬೇಕು. ಅವಾಗ ಕಾಯಿಲೆ ಬರಲ್ಲ ಅಂತ ಹೇಳ್ತಿಲ್ಲ, ಕಾಯಿಲೆ ಬಂದ್ರೂ ಇಮ್ಯುನಿಟಿ ಇರೋದ್ರಿಂದ ಕಂಟ್ರೋಲ್ ಮಾಡ್ಬಿಡುತ್ತೆ. ಸೊ ತೀವ್ರತರವಾದ ಕಾಯಿಲೆ ಬರೋದಿಲ್ಲ. ಆಮೇಲೆ ಈಗ ಹಸುಲ್ ಬರುತ್ತೆ ತಕ್ಷಣ ಅಲ್ಲಿ ಕರು ಇದ್ರೆ ಇಲ್ಲ ಕುರಿಗಳಲ್ಲಿ ಬರುತ್ತೆ ಅದು ಮರಿಗಳಿಗೆ ಬಂದ್ರೆ ಆ ಮರಿಗಳು ಸತ್ತು ಹೋಗ್ತವೆ. ಸೊ ಅದು ಎಕನಾಮಿಕ್ ಲಾಸ್ ಆಗುತ್ತೆ. ವಯಸ್ಕ ಪ್ರಾಣಿ ಸಾಯಲ್ಲ ಅಂತ ನಾವು ಬಿಡೋಕ್ಕಾಗಲ್ಲ. ಸೊ ಲಸಿಕೆ ಇರೋಂತ FMD ಅಷ್ಟೇ ಅಲ್ಲ, ಯಾವುದೇ ಕಾಯಿಲೆ ಇರಲಿ ಎಲ್ಲೆಲ್ಲಿ ಲಸಿಕೆ ಇದೆ ಅದನ್ನ ಕರೆಕ್ಟ್ ಆಗಿ ರೈತರು ಉಪಯೋಗಿಸಿಕೊಂಡು ಶೆಡ್ಯೂಲ್ ಪ್ರಕಾರ ಮಾಡ್ಕೊಳ್ಳೋದು ಒಳ್ಳೇದು. ಕಾಲುಬಾಯಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಬಹುದು, 9535323881. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ, 9535323881. ಒಳ್ಳೆಯದು ಶಿಲ್ಪಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಟಿ ಶಿಲ್ಪಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ನೀಲಿ ನಾಲಿಗೆ ರೋಗ ಮತ್ತು ಕರುಳುಬೇನೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾ ಜಿಕೆ ಚೇತನ್ ಕುಮಾರ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ಪಿ ಸತೀಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು.